ಗಂಗೆಯಲ್ಲಿ ಯಾಕೆ ಒದ್ದಾಡ್ತಾರೆ ಗಂಗೆ ಅಂದ್ರೆ ತಿರುಪತಗಾಮಿ. ಅವರು ಈಗ ಈ ಎಲ್ಲ ಕುಂಭಮೇಳಕ್ಕೆ ಬರ್ತಾ ಇದ್ರು ಅಂತ ನಾವು ಹೇಳ್ಕೊತಾ ಇದ್ದೇವೆ, ಈಗೂ ಬಂದಿರಬಹುದು ಅವರು. ಹೌದು, ಅದೇ ನಾನು ಹೇಳಿದ್ ನಿಮ್ಗೆ, ಚಿರಂಜೀವಿಗಳು ಬಂದು ಸ್ನಾನ ಮಾಡ್ತಾರೆ ಕುಂಭಮೇಳದಲ್ಲಿ, ಕಾಣಲ್ಲ, ನಮ್ಗೆ ಗೊತ್ತಾಗಲ್ಲ, ನೋಡುವಂತ ಯೋಗ್ಯತೆ ಇಲ್ಲ. ಇವಾಗ ಯಾರು ಕುಂಭಮೇಳದಲ್ಲಿ ಮಂಗಳ ಸ್ನಾನ ಶಾಹಿ ಸ್ನಾನ ಮಾಡ್ತಾರೆ, ಹೌದು, ಅವರ ಪಾಪಗಳು ಹೋಗೋದು ನಿಶ್ಚಯ ಗೊತ್ತಾಗಲ್ಲ, ಅಷ್ಟೇ ಗೊತ್ತಾಗಲ್ಲ. ಅದನ್ನೇ ನಾ ಹೇಳಿದ್ರು, ಕೆಲವೊಬ್ಬರಿಗೆ ಇದು ಗ್ರಹಿಕೆ ಆಗ್ಬಹುದಲ್ಲ, ಇವರು ಬಂದಾರೆ, ಇವರು ಇವ್ರು ಬಂದಾರೆ, ಅಪರೋಕ್ಷ ಜ್ಞಾನಿಗಳು ಗೊತ್ತಾಗುತ್ತೆ. ಹಾಗಿದ್ರೆ ಕೆಲವೊಬ್ರು ಈಗ ಅಲ್ಲಿ ಹೋದವರು ಅವ್ರ ಜೊತೆ ಮಾತಾಡಿ ಕೂಡ ಇರ್ತಾರೆ, ಇರ್ಬೋದು, ಆದ್ರೆ ಅವರು ಇಂಥವ್ರು ಅಂತ ಗೊತ್ತಾಗಲ್ಲ, ಗೊತ್ತಾಗಲ್ಲ, ಪ್ರಕಟ ಮಾಡಿರಲ್ಲ. ಇದನ್ನೇ ಸರ್ವಪಲ್ಲಿ ರಾಧಾಕೃಷ್ಣ ಬಂದಿದ್ದು, ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ, ಅದನ್ನು ವರ್ಣನೆ ಮಾಡ್ತಾರೆ ಏನು, ವಾಟ್ ಇಸ್ ಇಂಡಿಯನ್ ಫಿಲಾಸಫಿ ಅಂತ. ಇದಕ್ಕೆ ನಂಬಿಕೆನೆ ಬಹಳ ಮುಖ್ಯವಾದ್ದು. ಹಾಗಾಗಿ ಈ ಶಾಹಿ ಸ್ನಾನದಲ್ಲಿ ದೇವಾನುದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಆ ಸಮಯದಲ್ಲಿ. ವಿಶೇಷ ದಿವಸಗಳೇನಿದೆ ಈಗ ನೋಡಿ, ಮಾಘ ಹುಣ್ಣಿಮೆ ಬರುತ್ತೆ 12ನೇ ತಾರೀಕು, 13ನೇ ತಾರೀಕು ಕುಂಭ ಸಂಕ್ರಮಣ ಬರುತ್ತೆ, ತಿರ್ಗಾ 26ಕ್ಕೆ ಮಹಾಶಿವರಾತ್ರಿ ಬರುತ್ತೆ, ಈ ಥರ ಮೊನ್ನೆ ಅಮಾವಾಸ್ಯೆಯಲ್ಲಿ ಆಯಿತು ಮೌನಿ ಅಮಾವಾಸ್ಯೆ, ಬಹಳ ವಿಶೇಷವಾಗಿ ಜನಗಳೆಲ್ಲ ಬಂದು ಸ್ನಾನ ಮಾಡೋದು. ಇದೊಂದು ನಂಬಿಕೆ, ನಂಬಿಕೆ ಅಷ್ಟೇ ಅಲ್ಲ, ಯಾಕೆ ನಂಬಿಕೆ ಅಂದರೆ ವಿಶ್ವಾಸ ಇದೆ, ಇದು ಕಠೋರ ಸತ್ಯ ಇದೆ. ಅಲ್ಲ, ಈಗ ಈ ಪುಣ್ಯ ಸ್ನಾನ ಅಂದ ತಕ್ಷಣ ಶಾರೀರಿಕವಾಗುವ ಮತ್ತು ವೈಜ್ಞಾನಿಕವಾಗಿಯೂ ಕೂಡ ನಮಗೂ ಒಳ್ಳೇದಾಗಬಹುದಲ್ಲ. ಖಂಡಿತ, ಹೌದೌದು, ಆಗುತ್ತೆ, ಅದಲ್ಲೇನು ಸಂಶಯನೇ ಇಲ್ಲ. ಪಾಪ ಕಳೀತದೆ ಅದು ಬೇರೆ, ಅದು ನಮ್ಮ ಮನಸ್ಸಿನಲ್ಲಿ ಇರೋದು, ಅದು ಇದು ಹಾಗಲ್ಲ. ಈಗ ನಮ್ಗೆ ಭೌತಿಕವಾಗಿ ಕಾಣುತ್ತದಲ್ಲ, ಭೌತಿಕವಾಗಿ ಕಾಣುತ್ತೆ. ಮತ್ತೆ ಎರಡನೇದು, ಇಷ್ಟು ಜನ ನಾವು ಒಂದು ತಾಯಿ ಮಕ್ಕಳು ಅನ್ನೋದು ಆಯ್ತಲ್ಲ, ಮತ್ತೆ ಆ ನದಿಗೆ ಕೋಟಿ ಕೋಟಿ ಮಕ್ಕಳು ನಾವೆಲ್ಲ ಈ ನದಿಗೆ ಅಲ್ಲಿ ನೀರು ಕುಡಿದವರು, ಅಲ್ಲಿ ಅಲ್ಲಿಂದ ಹೋಗಿದವರು ಅಂತ ಇದು ಬರುತ್ತಲ್ವಾ, ಮತ್ತೆ ಈ ಒಂದು ಸಂಘಟನೆ ಆಯ್ತಲ್ವಾ. ನಾಗರಾಜಾಚಾರ್ಯವ್ರೆ, ನಾವು ಖುಷಿ ಪಡ್ಬೇಕಂದ್ರೆ, ಈಗ ಸಾಮಾನ್ಯವಾಗಿ 100ಕ್ಕಿಂತ ಹೆಚ್ಚು ದೇಶಗಳಿಂದ ಈ ಯಾತ್ರಾರ್ಥಿಗಳಾಗಿ ಈಗ ಪ್ರಯಾಗರಾಜಕ್ಕೆ ಬಂದು ಪುಣ್ಯ ಸ್ನಾನ ತಗೋತಾ ಇದ್ದಾರೆ. ಅವ್ರಿಗೆ ಯಾರು ಹೇಳ್ತಾ ಇಲ್ಲ ನೀವು ಬನ್ನಿ ಅಂತ, ಇನ್ವಿಟೇಷನ್ ಕೊಟ್ಟಿಲ್ಲ, ಸ್ವ ಇಚ್ಛೆಯಿಂದ ಬಂದು ಪುಣ್ಯ ಸ್ನಾನ ಮಾಡಿ ಹೆಚ್ಚು ಜನ ಬರಬೇಡಿ ಅಂತಾನೆ ಹೇಳ್ತಾ ಇದಾರೆ, ಜಾಸ್ತಿ ಆಗ್ತಾ ಇದೆ. ಆದ್ರೂ ಅವರು ಇದು ಮಾಡ್ತಾ ಇಲ್ಲ. ನಾವು ಕೆಲವೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ನಾವು ಉಜ್ಬೇಕಿಸ್ತಾನದಿಂದ ಬಂದು ನಾನು ನಾವು ಪುಣ್ಯಸ್ಥಾನದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಪೋಲೆಂಡ್ ಇಂದ ಬಂದು ನಾ ಮಾಡ್ತಾ ಇದ್ದೇನೆ, ಹೌದು, ಇಟಲಿಯಿಂದ ಬಂದಿದ್ದೇನೆ ನಾನು, ಎಲ್ಲ ದೇಶದಿಂದ ನಾವು ಇದು ಸೋಷಿಯಲ್ ಮೀಡಿಯಾ ಅವ್ರು ತಂಪಾಡಿ ಮಾಡ್ಕೋತಾರೆ, ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹೌದು, ಇಷ್ಟು ಖುಷಿಯಾಗಿ ಅವರು ಏ ಧನ್ಯವಾದ ಅಂತಾರೆ ಅವರು. ನೋಡಿ, ಪ್ರಾರಂಭದಲ್ಲಿ ಮಹಾರಾಮಾಯಣದ ಉಲ್ಲೇಖ ಇದೆ, ರಾಮಚಂದ್ರ ಕಾಡಿಗೆ ಹೋಗುವಾಗ ಮೊದಲು ಇಲ್ಲಿ ಸ್ನಾನ ಮಾಡ್ತಾನೆ ಪ್ರಯಾಗದ, ಅಲ್ಲಿ ಉಲ್ಲೇಖ ಇದೆ. ಪ್ರಯಾಗರಾಜ್ ಹತ್ರನೇ ಭಾರದ್ವಾಜರ ಆಶ್ರಮ ಇದ್ದಿದ್ದು, ಹೌದು, ಶ್ರೀರಾಮಚಂದ್ರ ಭಾರದ್ವಾಜರಿಗೆ ನಮನ ಮಾಡಿ ನಾನು ಎಲ್ಲಿದ್ರೆ ಅನುಕೂಲ ಅಂತ ಕೇಳಿದಾಗ ಅವರು ಚಿತ್ರಕೂಟ ತೋರಿಸ್ತಾರೆ ಭಾರದ್ವಾಜರು, ರಾಮಚಂದ್ರ ನೀ ಚಿತ್ರಕೂಟದಲ್ಲಿರು, ನಿನ್ನ ಕಾರ್ಯ ಎಲ್ಲ ಯಶಸ್ವಿ ಆಗುತ್ತೆ ಅಂತ ಸ್ವತಃ ತೋರಿಸ್ತಾರೆ. ಭರದ್ವಾಜರ ಆಶ್ರಮ ಇರೋದು ಅಲ್ಲೇನೆ ಪ್ರಯಾಗ ಕ್ಷೇತ್ರದಲ್ಲಿ, ಮತ್ತೆ ಅಕ್ಷಯ ವಟ ಇದೆ, ಎಲ್ಲವೂ ದೃಷ್ಟಿಯಿಂದಲೂ ಅದು ಪುಣ್ಯಕ್ಷೇತ್ರವೇ. ನಾನು ಆಗಲೇ ಹೇಳಿದಾಗೆ ಚತುರ್ಮುಖ ಬ್ರಹ್ಮದೇವ ಪ್ರಪ್ರಥಮವಾಗಿ ಯಾಗ ಮಾಡಿದಂಥ ಜಾಗ. ಮತ್ತೆ ಎಲ್ಲದಕ್ಕೂ ಏನು ಅಂತಂದ್ರೆ, ಎಲ್ಲ ಅಖಾಡದ ಜನಗಳು ಸೇರ್ತಾರೆ, ಪ್ರಚಾರಕ್ಕೆ ಇಷ್ಟಪಡಲ್ಲ ಅವರು, ಅವರು ಅಜ್ಞಾತರು, ಅವ್ರು ನಮ್ಮನ್ನ ಹೊಳ್ಳಿ ಇವ್ರನ್ನ ಹೊಳ್ಳಿ ಫೋಟೋ ತೆಗೀಲಿ ಸೆಲ್ಫಿ ಏನಿಲ್ಲ, ಅವರಿದ್ದಾರೆ ತಮ್ಮ ಶಕ್ತಿಯನ್ನು ಭಗವಂತನಿಗಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವ್ರ ಜೀವನನೇ ನೋಡಿದ್ರೆ, ಅವರ ಶರೀರ ನೋಡಿದ್ರೆ ಭಯಂಕರ ಅನ್ಸುತ್ತೆ, ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದು. ಏನು ಯಾವ್ಯಾವ ಥರದ ರೂಪದಲ್ಲಿ ಇದ್ದಾರೆ ಅವರು ನೋಡಿ, ಬರೀ ಬೆಂಕಿನೇ ಮೆತ್ಕೊಂಡಿದ್ದಾರೆ, ಮುಳ್ಳಲ್ಲೇ ಮಲಗ್ತಾ ಇದ್ದಾರೆ, ಬೆಂಕಿ ಕೆಳಗೆ ತಲೆ ಹಾಕೊಂಡು ಮಲಗ್ತಾನ ಕೂತ್ಕೋತಾನ ತಲೆ ಕೆಳಗೆ ಹಾಕೊಂಡು ನೋಡಿ, ಏನಿದು, ಅದೇ ಹೇಳಿದ್ದು ಇದು, ಅದು ಬದುಕುಳಿತಾನ ಅವನಿಗೆ ಏನಾಗಲ್ಲ, ಅದು ಆ ಬೆಂಕಿಯೆಲ್ಲ ಮಲಗ್ತಾನ ಬೆನ್ನಿಗೆ ಏನಾಗಲ್ಲ. ಹೌದು, ಕೆಲ ಯಾರೋ ತಲೆ ಮೇಲೆ ಈ ಗಿಡಗಳು ಬೆಳೀತಾ ಇದ್ದಾರೆ, ಇನ್ಯಾರೋ ಒಬ್ಬ ಪಾರಿವಾಳ ಸಾಕೊಂಡಿದ್ದಾರೆ, ಇನ್ನೊಂದು ಒಂದು ಯೋಗಿನಿ ಹೆಣ್ಮಗಳು ಅವಳು ಕಟ್ಟಿಗೆ ಮೇಲೆ ಕೈ ಇಡ್ತಾಳೆ, ಬೆಂಕಿ ಹೇಳ್ತದೆ, ಬೆಂಕಿ ಇರ್ತದೆ, ನಮ್ಗೆ ಆಶ್ಚರ್ಯ ಇದು. ಹೌದು, ಈಗ ನಾವು ಇತ್ತೀಚೆಗೆ ಈಗ ಒಂದು 15 ದಿವಸದಿಂದ ಯಾರೋ ಒಬ್ಬ ಹೆಣ್ಮಗಳು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಕ್ ಬಂದಾಗ ಅಲ್ಲಿ ಪೊಲೀಸ್ನವರೆಲ್ಲ ತಡೆದು ಬಿಡ್ತಾರೆ, ನೀ ಈ ಸಮಯಕ್ಕೆ ಬರಬಾರ್ದಮ್ಮ, ನಾವು ಕ್ಲೀನಿಂಗ್ ಮಾಡ್ತಾ ಇದೀವಿ, ಏನಿದ್ರು 6 ಗಂಟೆ ಮೇಲೆ ಅಂತ. ಅವಳಿಲ್ಲ, ನದಿ ಸ್ನಾನಕ್ಕೆ ನೀವೆಲ್ಲ ಅಡ್ಡಿ ಮಾಡಬಾರ್ದು, ನನಗೆ ಸ್ನಾನ ಮಾಡೋಕ್ಕೋಸ್ಕರ ಈಗಳಿಗೆಲ್ಲ ನಾನು ಮಾಡಬೇಕು ಅಂತ ಬಂದಿದ್ದೀನಿ, ಏ ಇಲ್ಲಿ ಮಾಡೋಂಗಿಲ್ಲ ಅಮ್ಮ ಅಂತ. ಸರಿ, ಆಕೆ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾಳೆ ಸುಮ್ಮನೆ ಶಾಂತವಾಗಿ ಧ್ಯಾನ ಮಾಡ್ತಾ ಕೂತ್ಕೊಂಡು. ಇವ್ರು ಯಾವ್ಯಾವ ಕ್ಲೀನ್ ಮಾಡೋಕ್ಕಿರ್ತೋ ಎಲ್ಲ ಗಾಡಿಗಳು ನಿಂತೋಗ್ಬಿಡುತ್ತೆ, ವರ್ಕೇ ಮಾಡಲ್ಲ. ನೋಡಿ ನೋಡಿ ನೋಡಿ, ಯಾವುದು ವರ್ಕೇ ಮಾಡಲ್ಲ, ಕಡೆಗೆ ಇಂಜಿನಿಯರ್ಸ್ ಕೊಡೋದು ಅವ್ನು ನೋಡಿ, ಏನು ಪ್ರಾಬ್ಲಮ್ ಇಲ್ವಲ್ಲ, ಯಾವ ಗಾಡಿನೂ ಯಾವ ಜೇಬ್ಸಿದ್ರು ವರ್ಕ್ ಮಾಡಲ್ಲ. ಈಗ 10 ದಿವಸದಿಂದ 15 ದಿನ ಅವ್ನು ಇಂಜಿನಿಯರ್ ಹೇಳ್ತಾನೆ, ಯಾವುದೋ ಆ ಥರ ನಡೀತಿರ್ಬೋದು. ಆಮೇಲೆ ನೋಡ್ತಾನೆ, ಇಲ್ಲೇಡಿ ಯಾರು ಕೂತಿರಲ್ಲ ಇಲ್ಲಿ ಅಂದ್ಬಿಟ್ಟು ಧ್ಯಾನ ಮಾಡ್ತೀವಿ. ಇವನು ಹೇಳ್ತಾನೆ, ಏ ಈಕೆ ನಂಗೆ ಗೊತ್ತು, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಹುಡುಗ ಆಗಿದ್ದೆ, ನಂಗೆ ಹಾವು ಕಡಿದು ಬಿಟ್ಟಿತ್ತು, ಆ ಈ ಅಮ್ಮನೆ ಪರಿಹಾರ ಮಾಡಿದ್ದು ನನಗೆ, ನಮ್ಮಪ್ಪ ಕರ್ಕೊಂಬಂದ್ವಿ ಈ ಅಮ್ಮನೆ, ಅಮ್ಮ ತಾಯಿ ಕೂಕೋತಾನವನು